ಶಿವಾಜಿ ಹೇಳುತ್ತೆ ಅವರದಾದರೂ ಮಾನವರು ನರೂಪ ಸಿದ್ಧಿಯಲ್ಲಿ ಕಾಲದ ಗೌರವ ಮಂಡಿ ಹೋಗಿ ಅವರ ಯೋಧಗಳು ಕಾಲು ಯಾರ ಮತ್ ಪಾಸ್ತು ಲಾಡ್ಲು ನಮ್ಮ ಯಾರ ಮತ್ ಸೆಕ್ಟ್ರಿ ಸೆಕ್ಟ್ರಿನಲ್ಲೇ ಖಬರಿಗೆ ಮಾ ಬರ್ದೆಲ್ಲ ಇಷ್ಟು ಬರ್ದಿಗೆ ಲಾಡ್ ಜನರ ಪಾರ್ಕಿ ರಾತ ಯಾರ ಖಾನ್ ಕೋ ಸೆಕ್ಟ್ರಿ ಜರಾತ್ ಹಠಾ ದಿಯಕ್ಕೆ ಭಯಂಕರ ಸೆಕ್ಟ್ರಿ ಜರಾಜ್ ಹಾಗೆ ಯಾರ ಫಾಯ್ದ ಸಹರ್ ನಾವು ಬರ್ತೀವಲ್ಲ ಫಾರಸ್ ಕೊಡೇ ಶರಾಯತ್ ಆಗಿ ಸುದಿ ಕರ್ದಿ ಸಾಧನ ಸುರಿಯೋ ಬಾಸೆ ಜಾನಿ ಶರಾಯತ್ ಬಂದಿ ಕರ್ದಿ ಸಪೋಲಿ ಸಾಧಾರಣ ಸಿಯಾಸತ್ ಕಮ ಖರಾಗಿ ನಿಮ್ಮ ಸುದಿ ಕರ್ದಾಗ ನಿಮ್ಮ ಬಾರ್ದಿ ಅಕ್ಬಲ್ ಜನ ಮುನ್ನ ಜೋಡ ಅಕ್ಬಲ್ ಜನ ಮುನ್ನ ಜೋಡ ಮೆಹನತ್ ಕವ ದೀನ ಮಕ್ಳೆ ಖಲಕ್ ಕೊಡ್ತಾ ಕೈಬಾ ದೀನ ಮಕ್ಳೆ ಖಲಕ್ ಕೊಡ್ತಾ ಕೈಬಾ ಮಹ್ಲೂತ್ ಮಾಹೋಲ್ ಇನ್ಶಾ ಅಲ್ಲಾ ಹದಾಯತ್ ಅಲ್ಲಾ ಹದಾಯತ್ ಕೈ ಬಾಕಿ ದಾಸಿ ಸೇ ಹಾಗಾದ್ರೆ ಉದಯತಲ ಊತ ವಲಯ ತಲಾ ತುಸಿ ಕುಡಿದೆ. ಇದೇ ಮಾಹೌಲ್ ನಮ್ಮ ಇದಕ್ಕೆ ಸಹ ಖ್ಯಾಲ ಇದೆ. ನಾನು ಮುಂದೆ ಕಾರ್ಯಕ್ರಮ ದೋರ್ದೆ ಅವ್ರ ದಾಂತ ತಿಂದೋಗು ಕದ್ರಿಯ ಸಿಕ್ಕರ್ದೆ ಯಾರಾದ್ರೂ ನಾನು ಕೈ ನೋಗ ಅಲ್ಲಿ ಪಾಸ್ ಮಾಡ್ಕೊಂಡು ತಿಳ್ಕೊಂಡಿರ್ತೀವಿ. ನಮ್ಗೆ ಆಯ್ತು ಲಾಡು ಇಷ್ಟು ಬಗ್ಗೆ ಇರಲ್ಲ ನಮ್ದು ಉದ್ದೇಶ ಮಾಡಿ ಶೇಖ ಅವ್ರ ಕಾಲದಲ್ಲಿ ನದಿ ಸದ್ಯ ಅದ ಬಾಧ್ಯ ಅಗವಾಯ್ಸಿ ಶೇಖ ಅವ್ರಿಗೆ ನದಿ ಸದ್ಯ ನದಿ ಸೇ ಬಾಧ ನಮ್ಗೆ ಸಲ್ಲ ಮುಚ್ಚಲ ಅವಾಗ ಮತ್ತೆ ಜೀತ ಸಿಗ ಚಲೋ ಹೋಗಿ ಮೊದಲು ಜಾರ ಪಾಕಿಸ್ತಾನದಲ್ಲಿ ಮಾತ್ರ ಪೋಷಣೆ ವಾಕಿ ಕಾದರಿ ಸಾಧ ಆಯ್ತು ಶೇಖ ಅಬ್ದುಲ್ ಕಾದರ್ ಜಿಲ್ಲಾ ಸೇ ಬೋಲಾದ್ರು ಮತ್ತೆ ಸಾಧ ಹರ್ಕದ ಶೇಖ್ ಕಾರ್ಯಕ್ರಮ ವ್ಯತ್ಯಾಸ ಬರದ ಹರಕೆ ಸ್ವಾಮಿ ನೆನಕೆ ದಾದ ನನಗೆ ದಾಸು ಸಡಿ ಬರಲ್ಲ ಎಲ್ಲದೇ ಸ್ವಾಮಿಕೆ ಯಾಕೊಂದು ನನಗೆ ದೇ ಕಾಫರ್ ದೇ ದುಶ್ಮನ್ ಬೇ ಪಡ್ದಾ ಒಕ್ಕಲೆ ರಾವಸ್ತಿ ಪಡದೇ ವಾಪಸ್ ಬಸ್ವಸಿ ಬಯಸ್ತೇ ಸಡಿ ಹೋಗೇನ ಅಗಾವು ಅವೆ ಜೊತೆ ಬದಲಿದೆ ಅದ್ರಸ್ಯೋ ಡಾಕ್ಟರ್ ಪರೇಡ್ ಕೇಳಿ ಮಕ್ಕಳ ವಾಹನದ ಅದರಸ್ಯ ನಾಸ್ತೀವ್ ಮಾರ್ಕೆಟ್ ನಾಸ್ತದ ಸಲದೆ ಅಂದ್ರೆ ಮಕ್ಕಳ ಅದೃಶ್ಯವಿದೆ ಸಲಹೆ ಹಾಕ ಜೋಡಿ ಮಕ್ಳೂ ಮಾಹೋಲ್ಗೆ ಪುದೇ ಸಲ ದಾಶೆ ರಮಾನ್ಗಳು ದಾಶೆ ರಮಾನ್ಗಳು ದಾಸೆ ಸಹಾರ್ದಾಗಿ ದಾಶೆ ಬಹುಶಿ ಎಗ್ದಾಗಲಿ ಪುದೇ ಸಲ ತಕವಾಕ ದಾಶಿ ಪುದೇ ಅಪ್ಪ ದಾಶಿ ದಾ ಇಂಟರ್ನೆಟ್ ಅಂತ ಕೀಗಿ ಅದೇ ಸುವತ್ತು ಅಯ್ಯೂ ನಮ್ಗೆ ನನಗೆ ಮುಂತಾದ ಹೋಯ್ ದಾ ಅಂತ ಕೀಗಿ ಪುದೇ ಸಲ ತಕವಾಕ ಅಲ್ಲಿ ಸಾಹೇಬ್ ಅಪ್ಪ ಲೆಕ್ಕ ಕಾರ್ಯಕರ್ತರಿಗೆ ತಾರಪದ ಅರ್ಥ ಹೋಗಿದೆ ಅಥವಾ